ಅದೇ ನಮ್ಮ ಮಲ್ನಾಡಲ್ಲಿ ಈ ತರ ಹಲಸಿನ ಕಾಯಿಗಳು ಇಷ್ಟೊಂದು ಬಿದ್ದುಕೊಳಿತಾ ಇದೆಯಲ್ಲ ಅನ್ನೋದು ಒಂದು ಮನಸ್ಸಲ್ಲಿತ್ತು. ಅದಾದ್ಮೇಲೆ ಹೆರಳೆಕಾಯಿ, ಸೇಮ್ ಟೈಮಲ್ಲಿ ಹೆರಳಿಕಾಯಿ ಪಿಕಲ್ಸ್ಗೆ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ, ಬಟ್ ಎಲ್ಲೂ ಹೆರಳಿಕಾಯಿ ಇಲ್ಲ. ಅದೇ ನಾವು ಹೆರಳಿಕಾಯಿನ ತಗೊಂಡು ಮಾರ್ಕೆಟಲ್ಲಿ ಮಾಡೋಕ್ಕೋದಾಗ 2 ರೂಪಾಯಿ 3 ರೂಪಾಯಿ ಕೇಳ್ತಾರೆ. ಅದೇ 1 ಕೆಜಿ ಹೆರಳಿಕಾಯಿ ಉಪ್ಪಿನಕಾಯಿನ ನಾವು ಮೌಲ್ಯವರ್ಧನೆ ಮಾಡಿ ಮಾರಿದಾಗ 300-400 ರೂಪೀಸ್ ಅದ್ರ ವ್ಯಾಲ್ಯೂ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡಿ ನಾನು ಅವ್ರ ಸರ್ ಹತ್ರ ಡಿಸ್ಕಷನ್ ಮಾಡಿದೆ. ಇದೆಲ್ಲ ಊರ್ಗೊಲಾಗ್ ನಿಂತಿದ್ದು ನನ್ನ ಗಂಡ. ಜೀವನದಲ್ಲಿ ಒಂದು ಗುರಿ ಇರಬೇಕು, ಒಬ್ಬ ಗುರು ಇರಬೇಕು ಅಂತಾನೆ. ನನ್ನ ಗುರಿ ಇದ್ದಿದ್ದು ನನ್ನ ಲೈಫಲ್ಲಿ ಏನಾದ್ರೂ ಅಚೀವ್ ಮಾಡಬೇಕು ಅಂತ. ಗುರು ಸ್ಥಾನದಲ್ಲಿ ಇದ್ದಿದ್ದು ನನ್ನ ಹಸ್ಬೆಂಡ್ ಮಂಜು ಬನವಾಸಿ ಅಂತ ಹೇಳಿ ಅವರು ನನ್ನ ಪ್ರತಿಯೊಂದು ಸ್ಟೆಪ್ಸಿಗೂ ಸಹಕಾರ ಕೊಡ್ತಾ ಬಂದರು. ಅಟ್ ದಿ ಸೇಮ್ ಟೈಮ್ ಅಷ್ಟೊತ್ತಿಗೆ ಕೊರೋನಾ ಬಂತು, ಲಾಕ್ಡೌನ್ ಆಯಿತು. ನಾನು ಯಾವ ವಸ್ತುನ ಮಾಡಬೇಕು ಅಂತ ನಾನು ಹುಡುಕಾಟ ಮಾಡಕ್ ಹೊರಟು ಮಾರ್ಕೆಟಲ್ಲಿ ಅದ್ರದ್ದು ನಾನು ಅದ್ರದ್ದು ಏನು ವ್ಯಾಲ್ಯೂ ಇದೆ, ಮಾಡಿದ್ಮೇಲೆ ಅದನ್ನು ಕರೆಕ್ಟ್ ಆಗಿ ಅದನ್ನು ಮಾರ್ಕೆಟಿಂಗ್ ಮಾಡ್ಬೋದಾ ಅಂತ ಒಂದು ಸರ್ವೆಯನ್ನು ಮಾಡಿದೆ. ಮತ್ತು GKVK ಆಗಿರ್ಬೋದು, ಸೈಂಟಿಸ್ಟ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದೆ. ಎಲ್ಲರೂ ಒಂದೊಂದು ರೀತಿ ನನಗೆ ಸಲಹೆಗಳನ್ನ ಕೊಡ್ತಾ ಹೋದರು. ನನಗೆ ಅವಾಗ ನಾನು ಮಾರ್ಕೆಟ್ ಸರ್ವೆ ಮಾಡಿದಾಗ ನನಗೆ ತಿಳಿದು ಬಂದ ವಿಷಯ ಏನಪ್ಪ ಅಂತಂದರೆ ಹಪ್ಪಳ. ಸ್ಟಾರ್ಟಿಂಗ್ ನಾನು ಈ ಹಪ್ಪಳದ ವಿಷಯಕ್ಕೆ ಹೋದಾಗ, ಮೌಲ್ಯವರ್ಧನೆಗೆ ಹೋದಾಗ ಸುಮಾರು ಜನ ಅಯ್ಯೋ ಇನ್ಯಾವುದು ಸಿಗ್ಲ ಇಲ್ವ ನಿನ್ ಹಪ್ಪಳದ ಫ್ಯಾಕ್ಟ್ರಿ ಮಾಡಿದ್ಯಲ್ಲ ಅನ್ನೋ ತರ ಅಂದ್ರು. ಬಿಕಾಸ್ ನಾನು ಹಪ್ಪಳದ ಫ್ಯಾಕ್ಟ್ರಿ ಮೇನ್ ಮಾಡ್ಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಇವತ್ತು ಮಾರ್ಕೆಟ್ ಅಲ್ಲಿ ಒಳ್ಳೆ ಬ್ರಾಂಡೆಡ್ ಹಪ್ಪಳಗಳು ಅಂತ ಬರ್ತಾ ಇಲ್ಲ. ಅದರಲ್ಲೂ ನಮ್ಮ ಈ ಟ್ರೆಡಿಷನಲ್ ಫುಡ್ಸ್ ಅಂತ ಏನ್ ಹೇಳ್ತೀವಿ ನಾವು, ಸಾಂಪ್ರದಾಯಿಕವಾಗಿ ಮಾಡ್ತಾ ಇರೋಂತ ಹಪ್ಪಳಗಳಾಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಹಳೆ ಕಾಲದ್ದು ಜುಂಕಾ ಪೌಡರ್ ಆಗಿರ್ಬೋದು, ಬೆಳ್ಳುಳ್ಳಿ ಚಟ್ನಿಗಳಾಗಿರ್ಬೋದು, ಕೆಮಿಕಲ್ ಫ್ರೀ ಫುಡ್ ಅನ್ನೋ ತರದ್ ಯಾವ್ದು ಇಲ್ಲ. ಸೊ ಹೀಗಾಗಿ ನಾನು ಪ್ರತಿಯೊಂದನ್ನು ನಾನು ಅಬ್ಸರ್ವ್ ಮಾಡ್ತಾ ಹೋಗ್ದೆ. ಕೃಷಿಯ ಬಗ್ಗೆ ಏನ್ ಹಿನ್ನೆಲೆ ಇತ್ತು, ಕೃಷಿಯ ಬಗ್ಗೆ ನಿಮ್ಗೆ ಏನ್ ಗೊತ್ತಿತ್ತು? ಕೃಷಿಯ ಬಗ್ಗೆ ಹಿನ್ನೆಲೆ ಅಂತಂದ್ರೆ, ನಮ್ಮ ತಂದೆ ಮನೆಯಲ್ಲಿ ಜಮೀನಿತ್ತು. ನಮ್ ತಂದೆಗೆ ಸಿಕ್ಕಾಬಟ್ಟೆ ಕೃಷಿದು ಕ್ರೇಜ್. ಅವರು ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿದ್ರಿಂದ ಅದ್ರಲ್ಲಿ 100% ತೊಡಗಿಸ್ಕೊಳಕ್ ಆಗ್ತಿರ್ಲಿಲ್ಲ, ಆದ್ರೆ ಏನೋ ಮಾಡ್ಬೇಕು ಅನ್ನೋ ಉತ್ಸಾಹ ದಿನಪೂರ್ತಿ ಇದ್ರಲ್ಲೇ ಹೋಗ್ತಾ ಇತ್ತು. ರಿಟೈರ್ಮೆಂಟ್ ಆದ್ಮೇಲೆ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು ಇದ್ರದನ್ನೆಲ್ಲ ಹಾಕಿ ಒಂದ್ ತೋಟ ತರ ಮಾಡಿದಾರೆ ಅವರು. ಎಲ್ಲಾ ತರದ ತೋಟಗಳನ್ನ ಮಾಡಿದ್ದಾರೆ. ಆ ಒಂದ್ ಕ್ರೇಜ್ ಇತ್ತಲ್ಲ, ಆ ಕ್ರೇಜ್ ಅದು ನನಗೆ ಹಂಗೆ ಕಂಟಿನ್ಯೂಟಿ ಆಯ್ತು. ನನ್ಗೊಂದ್ ಬೆನಿಫಿಟ್ಸ್ ಏನಾಯ್ತಪ್ಪ ಅಂದ್ರೆ, ನಮ್ಮ ತಂದೆ ಮನೆ ಬಂದು ಬಯಲ್ಸೀಮೆ, ನನ್ನ ಗಂಡನ ಮನೆ ಬಂದು ಮಲ್ನಾಡು. ನನ್ನ ಮದ್ವೆ ಆಗಿ ಬಂದ್ಮೇಲೆ ಗಂಡನ ಮನೆ ಕಾಫಿ ತೋಟ, ತಂದೆ ಮನೆ ಬಯಲ್ಸೀಮೆ, ಹೊಲ ಗದ್ದೆ ಹಣ್ಣು ಈ ತರ. ಸೊ ನನಗೆ ಎರಡ್ರದ್ದು ಡಿಫ್ರೆನ್ಸ್ ಗೊತ್ತಾಯ್ತು, ಬಯಲ್ಸೀಮೆಗೂ ಮತ್ತು ಮಲ್ನಾಡ್ಗೂನು. ಸೊ ಕಾಫಿನೂ ಅಷ್ಟೇನೆ, ಕಾಫಿ ಒಳಗಡೆ ಮೆಣಸು, ಅದ್ರೊಳಗಡೆ ಕಿತ್ಲೆ, ಅದ್ರೊಳಗಡೆ ಹೇಳೆ. ಸೊ ಈಗ ಬಂದಾಗ ಕಾಫಿ ತೋಟದ ಕಡೆ ಗೊಲು ಜಾಸ್ತಿ ಆಯ್ತು. ಅದನ್ನ ಹೆಂಗೆ ಡೆವಲಪ್ ಮಾಡ್ಬೋದು ಕಾಫಿ ಒಳಗಡೆ? ಸೊ ನಮ್ಮ ಎಸ್ಟೇಟ್ ಅಲ್ಲಿ ನಾವು 1-2-3 ಪ್ರಯೋಗಗಳನ್ನ ಮಾಡಿದ್ವಿ. ಕಾಫಿ ಒಳಗಡೆ ಮಿಶ್ರ ಬೆಳೆಗಳನ್ನ ಹಾಕಿದ್ವಿ. ಹಿಂದಿನ ಕಾಲದಲ್ಲಿ ನೀವು ಯಾವುದೇ ಕಾಫಿ ತೋಟ ನೋಡಿದ್ರು ಅದ್ರೊಳಗಡೆ ಕಿತ್ಲೆ ಗಿಡ ಇರ್ತಿತ್ತು, ಹೆರಳಿಕಾಯಿ ಗಿಡ ಇರ್ತಿತ್ತು. ಈಗ ನೀವು ಯಾವುದೇ ಒಂದು ಕಾಫಿ ಎಸ್ಟೇಟ್ಗೆ ಹೋಗಿ ನೋಡಿ, ಅದೆರಡು ಇರಲ್ಲ, ಕಿತ್ತಾಕಿರ್ತಾರೆ. ಕಾರಣ ಏನಪ್ಪ ಅಂದ್ರೆ, ಒಂದು ಕೋತಿ ಕಾಟ, ಇನ್ನೊಂದು ಆನೆ ಕಾಟ ಅಂತ. ರೈತರುಗಳಲ್ಲಿ ಸುಮಾರು ಜನಕ್ಕೆ ತಪ್ಪು ತಿಳುವಳಿಕೆ ಇದೆ. ಯಾವಾಗ ಹುಳಿ ಪದಾರ್ಥಗಳು ನಮ್ಮ ತೋಟದಲ್ಲಿ ಇರುತ್ತೋ ಅವಾಗ ಎಷ್ಟೋ ಕೀಟಗಳು ನಮ್ಗಲ್ಲಿ ಅವಾಯ್ಡ್ ಆಗುತ್ತೆ. ಎಷ್ಟೋ ಹಕ್ಕಿಗಳು ಬಂದು ಅದನ್ನ ಫುಡ್ ತಿನ್ನಕ್ಕೆ ಅಂತ ಬಂದಾಗ ಅದರಿಂದ ಬರ್ತಕ್ಕಂತಹ ಇಕ್ಕೆಗಳಿಂದ ಗಿಡಗಳಿಗೆ ಗೊಬ್ಬರಗಳಾಗುತ್ತೆ. ಸೊ ಇದು ಹಿನ್ನೆಲೆನ ನಾನು ತಿಳ್ಕೊಂಡು ನಮ್ ತೋಟಕ್ಕೆ ಹಾಕಿದ್ವಿ. ನಮ್ಗೆ ಒಳ್ಳೆ ಫಸಲು ಬಂತು. ನಾವು ಫಸಲು ಬಂದಿದ್ದು ಏನ್ ಮಾಡಿದ್ವಿ, ಮೆಣಸನ್ನೆಲ್ಲ ನಾವು ಡೈರೆಕ್ಟ್ ಮಾರ್ಕೆಟ್ಗೆ ಮಾರಲಿಲ್ಲ. ನಾನು ಏನು ಈ ವ್ಯಾಲ್ಯೂ ಅಡಿಷನ್ಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ನನ್ನ ತೋಟದ ಪದಾರ್ಥಗಳನ್ನ ನಾವು ಯೂಸ್ ಮಾಡ್ಕೋತೀವಿ. ಮೆಣಸ್ ಆಗಿರ್ಬೋದು, ಕಾಫಿನೂ ಅಷ್ಟೇನೆ, ನಾವೇನೆ ಅದನ್ನ ಪೌಡರ್ ಮಾಡಿಸ್ತೀವಿ, ನಮ್ದೇ ಆದ ಬ್ರ್ಯಾಂಡಲ್ಲಿ ನಾವು ಸೇಲ್ ಮಾಡ್ತೀವಿ. ಮನೆ ಹಿಂದೆ ಬಿಡ್ತಕ್ಕಂಥ ಪ್ರತಿಯೊಂದು ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಅದನ್ನ ನಾನೇ ಮೌಲ್ಯವರ್ಧನೆ ಮಾಡಿ ಮಾರ್ತೀವಿ ಬಿಟ್ರೆ ನಾವು ತಗೊಂಡೋಗಿ ಡೈರೆಕ್ಟ್ ಮಾರ್ಕೆಟಿಗೆ ಮಾಡಲ್ಲ. ಇವತ್ತು ಕೃಷಿ ಬಗ್ಗೆ ಒಂದು ಸಾಮಾನ್ಯವಾದಂತಹ ಮಾತೇನಪ್ಪ ಅಂತ ಹೇಳಿದ್ರೆ, ಯುವ ಜನರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ಅನ್ನುವಂಥದ್ದು. ಎರಡನೇದು, ಹಳಬರು ಕೂಡ ಅವ್ರಿಗೆ ತುಂಬಾ ಇಷ್ಟಪಟ್ಟೇನು ಮಾಡ್ತಾ ಇಲ್ಲ, ಮೊದಲಿಂದ ಮಾಡ್ಕೊಂಡ್ ಬಂದಿದ್ದಾರೆ ಹಂಗಾಗಿ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾತಿದೆ. ಇಂತಹ ಸಂದರ್ಭದಲ್ಲಿ ನೀವು ಒಬ್ಬರು ಯುವ ಮಹಿಳೆಯಾಗಿ ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಕೃಷಿಯ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ರಂಗವನ್ನ ಆಯ್ಕೆ ಮಾಡಲಿಕ್ಕೆ ನಿಮ್ಗೆ ಹೇಗೆ ಸಾಧ್ಯ ಆಯ್ತು, ಮತ್ತೆ ನಾನು ಅದನ್ನ ಆಯ್ಕೆ ಮಾಡ್ಕೊಂಡು ಆ ಒಂದು ರಂಗದಲ್ಲಿ ಯಶಸ್ವಿ ಆಗ್ತೀನಿ ಎನ್ನುವಂತಹ ಒಂದು ಆತ್ಮವಿಶ್ವಾಸ ಇತ್ತು ನಿಮ್ಗೆ? ನಾನು ಈ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಾಗ ಇದು ಅಷ್ಟು ಈಸಿ ಇಲ್ಲ. ಯಾವುದೇ ಒಂದು ನೀವು ಮೌಲ್ಯವರ್ಧನೆ ಮಾಡ್ತೀನಿ ಅಂತ ಹೊರಟಾಗ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ನೀವು ಎಕ್ಸಾಂಪಲ್, ಈಗ 1 ಕೆಜಿ ಹುರುಳಿಕಾಳನ್ನ ರೈತ ಬೆಳೆದು ಡೈರೆಕ್ಟ್ ಮಾರಕ್ ಹೋದಾಗ 40-50 ರೂಪಾಯಿ ಹೋಗುತ್ತೆ. ಅದನ್ನೇ ನೀವೇನಾದ್ರೂ ಒಂದು ಮೌಲ್ಯವರ್ಧನೆ ಮಾಡಿದಾಗ, ಎಕ್ಸಾಂಪಲ್ ಹುರುಳಿಕಾಳು ಹಪ್ಪಳ, ಅದ್ರದ್ದು ಜುಂಕಾ ಪೌಡರು, ಹುರುಳಿಕಾಳ್ದು ಪ್ರೋಟೀನ್ ಪೌಡರು ಈ ತರ ಮಾರಿದಾಗ ನಿಮ್ಗೆ 400-500 ರೂಪಾಯಿ ಮಾರ್ಕೆಟ್ ಅಲ್ಲಿ ಸೇಲ್ ಆಗುತ್ತೆ. ಈಗ ಎಕ್ಸಾಂಪಲ್ 1 ಕೆಜಿ ಆಲೂಗಡ್ಡೆ ಒಬ್ಬ ರೈತ ಸೇಲ್ ಮಾಡ್ಬೇಕಾದ್ರೆ 10 ರೂಪಾಯಿ ಕೆಜಿಗೆ ತಗೋತಾರೆ.

ವಾಹನ ಚಾಲಕರೇ, ವಾಹನ ನಿಮ್ಮದು, ರಸ್ತೆ ನಿಮ್ಮದಲ್ಲ. ಓವರ್ಟೇಕ್ ಮಾಡುವುದು ಈ ಕೂಡಲೇ ಬಿಟ್ಟು ಬಿಡಿ. ಸರ್ಕಲ್ಲುಗಳಲ್ಲಿ, ತಿರುವುಗಳಲ್ಲಿ, ಸಣ್ಣ ಸಣ್ಣ ರಸ್ತೆಗಳಲ್ಲಿ ಅತೀ ವೇಗದಿಂದ ವಾಹನ ಚಾಲನೆ ಮಾಡುವುದು ತಪ್ಪು. ವಯಸ್ಸಾದವರ ಅಕ್ಕಪಕ್ಕಕ್ಕೆ ಬಂದು ಜೋರಾಗಿ ಹಾರನ್ ಮಾಡುವುದು ತಪ್ಪು. ಸೈಲೆನ್ಸರ್ ತೆಗೆದು ಗಾಡಿಗಳನ್ನು ಓಡಿಸುವುದು ಕಾನೂನಿಗೆ ವಿರುದ್ಧ. ಎಚ್ಚರಿಕೆ ಇರಲಿ, 18 ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿಗಳನ್ನು ಓಡಿಸಲು ಕೊಡಬೇಡಿ. ಎಲ್ಲರ ಜೀವನ ಬಹುಮುಖ್ಯ. ನೀವು ಬಾಳಿ ಬದುಕಿ, ಬೇರೆಯವರನ್ನು ಬಾಳಲು ಬಿಡಿ. ಆಕಾಶವಾಣಿ ಹಾಸನ ಎಫ್ಎಂ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಶ್ರೋತೃಗಳೇ, ಇನ್ನು ಮುಂದೆ 6:20 ನಮ್ಮ ನಿಲಯದಿಂದ ಗಾನಾಂತರಂಗ, ಜನಪ್ರಿಯ ಗೀತೆಗಳ ಹಿಂದಿನ ರೋಚಕ ಕತೆ ಪ್ರಸ್ತುತಪಡಿಸುತ್ತಾರೆ ಎಂ ಶಿವಕುಮಾರ್. 6:51 ಚಿತ್ರಗೀತೆಗಳು, 9:00 ಯುವವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಈ ಸಾರಿಯ ಗಣರಾಜ್ಯೋತ್ಸವ ಪೆರೇಡ್ನ ವಂದೇ ಭಾರತ ನೃತ್ಯದಲ್ಲಿ ಭಾಗವಹಿಸಿದ ಯುವ ಕಲಾವಿದರ ಅನುಭವಗಳು ಪ್ರಸ್ತುತಿ ಮಾಯಾರಾಮನ್. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ವಿದ್ವಾನ್ ಶ್ರೀರಾಮ ಪರಶುರಾಮ ಅವರ ವಯಲಿನ್ ವಾದನವನ್ನು ಆಲಿಸಬಹುದು. ಶ್ರೋತೃಗಳೇ, ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ ಎಆರ್ ರಂಗರಾವ್ ಅವರಿಂದ, 6:20 ಸ್ತುತಿ ಮಲ್ಲಿಕ, ಭಕ್ತಿಗೀತೆಗಳ ಕಾರ್ಯಕ್ರಮ 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನಿತ್ಯ ವಿಜ್ಞಾನ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸಮಿತಿ, 7:50